ಆಮೇಲೆ ಇನ್ನೊಂದು ತಾವು ಹೇಳಿದ್ರೆ ಇದು ಎಲೆ ಚುಕ್ಕಿ ರೋಗ ಶೇಂಗಾದಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಮಾಡ್ತಾ ಇದೆ ಎಲೆ ಚುಕ್ಕಿ ರೋಗ. ಸರಿ ಸರ್, ಆಕ್ಚುಲಿ ಎಲೆ ಚುಕ್ಕಿ ರೋಗ ಅಂತೂ ನಾವು ಎಲ್ಲೆಲ್ಲಿ ಶೇಂಗಾನ ಬೆಳಿತೀವಿ ಎಲ್ಲ ಕಡೆನೂ ಸಹ ಎಲೆ ಚುಕ್ಕಿ ರೋಗ ಇಲ್ದೇನೆ ಯಾವ ಶೇಂಗಾನ ಬೆಳಿಕೆರೇ ಆಗಲ್ಲ, ಅಷ್ಟು ಒಂದು ಪ್ರಸಿದ್ಧಿಯನ್ನು ಪಡೆದೈತೆ ಈ ರೋಗ. ಈ ಎಲೆ ಚುಕ್ಕಿ ರೋಗ ಏನಪ್ಪಾ ಅಂತಂದ್ರೆ ಇದರಲ್ಲಿ ಎರಡು ರೀತಿ ಎಲೆ ಚುಕ್ಕಿ ರೋಗ ಐತೆ, ಒಂದು ಅರ್ಲಿ ಎಲೆ ಚುಕ್ಕಿ ರೋಗ ಅಂತೀವಿ, ಇನ್ನೊಂದು ಲೇಟ್ ಎಲೆ ಚುಕ್ಕಿ ರೋಗ ಅಂತೀವಿ. ಹಂಗಂದ್ರೆ ಇದು ಬೇಗ ಬರುತ್ತೆ ಅದು ಲೇಟಾಗಿ ಬರುತ್ತೆ ಅಂತಲ್ಲ, ಅದರದ ಲಕ್ಷಣಗಳು ಯಾವ ರೀತಿ ಲಕ್ಷಣಗಳನ್ನ ತೋರಿಸುತ್ತೆ ಅನ್ನೋ ಇದ್ರ ಮೇಲೆ ನಾವು ಎರಡು ರೀತಿ ಮಾಡಿದೀವಿ, ಒಂದು ಅರ್ಲಿ ಲೀವ್ ಸ್ಪಾಟ್, ಇನ್ನೊಂದು ಲೇಟ್ ಲೀವ್ ಸ್ಪಾಟ್. ಇದರಲ್ಲಿ ನಾವು ಲಕ್ಷಣ ನೋಡ್ತು ಅಂತಂದ್ರೆ ನಾವು ಎಲೆಯ ಕೆಳಭಾಗದಲ್ಲಿ ಒಂದು ನಾವು ಚುಕ್ಕೆ ಚುಕ್ಕೆಗಳನ್ನ ಕಾಣಿಸ್ತೇವೆ, ಈ ಚುಕ್ಕೆಗಳು ಕಂದು ಬಣ್ಣದಿಂದ ಕುಡಿಯುತ್ತವೆ, ಕಂದು ಬಣ್ಣದಿಂದ ಕುಡಿದು ಚುಕ್ಕೆ ಅದೇ ಚುಕ್ಕೆಗಳನ್ನ ನಾವು ಎಲೆಯ ಮೇಲ್ಭಾಗದಲ್ಲಿ ನೋಡಿದಾಗ ಅವು ತಿಳಿ ಕಂದು ಬಣ್ಣ ಹೊಂದಿರ್ತವೆ, ಇದನ್ನ ನಾವು ಅರ್ಲಿ ಲೀವ್ ಸ್ಪಾಟ್ ಅಂತೀವಿ. ಅದೇ ಇನ್ನೊಂದು ನಾನು ಲೇಟ್ ಲೀವ್ ಸ್ಪಾಟ್ ಅಂತ ಏನಪ್ಪ ಹೇಳಿದೆ ಅಂತಂದ್ರೆ ಆ ಲೀವ್ ಸ್ಪಾಟ್ ಹೆಂಗಪ್ಪ ಇರುತ್ತೆ, ಎಲೆಯ ಮೇಲೆ ಕಂದು ಬಣ್ಣದ ಚುಕ್ಕೆಗಳಿದ್ದು ಅದರ ಸುತ್ತ ಹಳದಿ ಬಣ್ಣದ ಅಥವಾ ಎಲ್ಲೋ ಬಣ್ಣದ ಸುತ್ತ ಮಾರ್ಜಿನ್ ಇರುತ್ತೆ. ಇದು ಇವೆರಡು ರೋಗದ ಲಕ್ಷಣಗಳು. ಮತ್ತೆ ನಂತರ ಈ ರೋಗದ ತೀವ್ರತೆ ಜಾಸ್ತಿ ಆದಾಗ ಏನಪ್ಪ ಆಗತ್ತೆ ಅಂದ್ರೆ ಈ ಚುಕ್ಕೆಗಳು ಸಣ್ಣ ಸಣ್ಣ ಚುಕ್ಕೆಗಳು ಇದ್ದಿದ್ದೆಲ್ಲ ತನ್ನ ಗಾತ್ರದಲ್ಲಿ ಜಾಸ್ತಿ ದೊಡ್ಡದಾಗಿ ಒಂದಕ್ಕೆ ಒಂದು ಅಂಟುಕೊಂಡು ಏನ್ ಮಾಡುತ್ತೆ, ಇಡೀ ಎಲೆನೆ ಅಂಗಮರಿ ರೋಗಕ್ಕೆ ತುತ್ತಾಗಿರೋ ತರ ಇಡೀ ಎಲೆನೆ ಸುಟ್ಟೋದಂಗೆ ಕಾಣಿಸ್ತವೆ. ಅದ್ರ ಜೊತೆಗೆ ಈ ರೋಗದ ತೀವ್ರತೆ ಜಾಸ್ತಿ ಆದಂಗೆಲ್ಲ ಎಲೆ ಮೇಲೆ ಅಲ್ದೇನೆ ಕಾಂಡದ ಮೇಲೆ ದೇಟುವಿನ ಮೇಲೆ ಕೊನೆಗೆ ಆ ಕಾಯಿನ ಇದ್ ಮಾಡಿರುವಂತಹ ಪಿಟೋಲ್ ಅಂತ ಏನ್ ಕರಿತೀವಿ ಅದ್ರ ಮೇಲೂ ಸಹ ರೋಗ ಲಕ್ಷಣ ಕಂಡು ಬರ್ತವೆ. ಇದು ರೋಗದ ತೀವ್ರತೆ ಎಷ್ಟಾಗತ್ತೆ ಅಂದ್ರೆ ಎಲೆ ಎಲ್ಲ ಉದುರಿ ಬರೀ ದೇಟು ಹಾಗೂ ಕಾಂಡ ಅಷ್ಟೇ ನಾವು ಪ್ರದೇಶದಲ್ಲಿ ನಮ್ಗೆ ಅಷ್ಟು ಎಲೆ ಎಲ್ಲ ಉದುರೋಗ್ತವೆ ತುಂಬಾ. ಅಂದ್ರೆ ಇದು ಬೆಳೆ ಎಲ್ಲಾ ಹಂತಗಳಲ್ಲಿ ಬರ್ತದಂತೀರಾ ಅಥವಾ ಕೆಲವೊಂದು ಹಂತಗಳಲ್ಲಿ ಬರುತ್ತಾ, ಇದಕ್ಕೆ ಏನು ಕಾರಣಗಳೇನು, ವಾತಾವರಣ ಕಾರಣ ಅಂತೀರಾ ಸರ್? ಆಕ್ಚುಲಿ ಈ ನೀವೇನ್ ಎಲೆ ಚುಕ್ಕ ರೋಗ ಅಂತ ಹೇಳಿದ್ರೆ ಇದ್ರ ಜೊತೆಗೆ ಇನ್ನೊಂದು ರೋಗನು ಇದೆ, ಯಾವ್ದದು? ತುಕ್ಕು ರೋಗ ಅಂತ ಹೇಳ್ತೀವಿ, ತುಕ್ಕು ರೋಗ ಅಥವಾ ರಸ್ಟ್ ಅಂತ ಹೇಳ್ತೀವಿ. ಈ ಎಲೆ ಚುಕ್ಕೆ ರೋಗ ಸಾಮಾನ್ಯವಾಗಿ ಬೆಳೆ ಬಿತ್ತಿದ ನಂತರ ಒಂದು 25 ದಿನ ಆದ್ಮೇಲೆ ಈ ಎಲೆ ಚುಕ್ಕೆ ರೋಗ ಶುರುವಾಗುತ್ತೆ, ಎಲೆ ಚುಕ್ಕೆ ರೋಗ ಶುರುವಾಗುತ್ತೆ. ಬಟ್ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಪುನಃ ಅದೇ ವಾತಾವರಣದಲ್ಲಿ ಇರುವಂತಹ ಆರ್ದ್ರತೆ ಜಾಸ್ತಿ ಇದ್ದಂಗೆ ಈ ರೋಗ ಜಾಸ್ತಿ ಆಗುತ್ತೆ. ಅಂದ್ರೆ ಮುಂಗಾರು ಹಂಗಾಮಿನಲ್ಲಿ ನಾವು ಬಿತ್ತುವಂತ ಬೆಳೆಗೆ ಈ ರೋಗ ಜಾಸ್ತಿ ಇರುತ್ತೆ, ಯಾಕಂದ್ರೆ ತೇವಾಂಶ ಜಾಸ್ತಿ ಇರುತ್ತೆ ವಾತಾವರಣದಲ್ಲಿ, ಹಂಗಾಗಿ ಈ ರೋಗ ಜಾಸ್ತಿ ಆಗುತ್ತೆ. ಆದ್ರೆ ಇದನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬಹುದಪ್ಪ ಅಂತಂದ್ರೆ, ಒಂದು ಈ ರೋಗವನ್ನು ಉಂಟು ಮಾಡುವಂತ ಶಿಲೀಂಧ್ರ ನಾವು ಪ್ರತಿ ವರ್ಷ ಅಲ್ಲಲ್ಲೇ ಬಿತ್ತನೆ ಮಾಡ್ತಾ ಇದ್ರೆ ಶೇಂಗನ ಬೆಳೀತಾ ಇದ್ರೆ ಏನಪ್ಪ ಆಗುತ್ತೆ ಅಂತಂದ್ರೆ, ಆ ಬಾಧೆಗೆ ಒಳಗಾಗಿದಂತಹ ಗಿಡದ ಭಾಗಗಳು ಅದೇ ಪ್ರದೇಶದಲ್ಲಿ ಇದ್ರೆ ಅವು ಮುಂದಿನ ಅಂಗಮಿನಲ್ಲಿ ಮುಂದಿನ ಅಂಗಮಗೂ ಸಹ ಈ ರೋಗ ಬರುತ್ತೆ. ಆದ್ರಿಂದ ಒಂದು ನಾವು ಸಾಧ್ಯವಾದಷ್ಟು, ಯಾಕಂದ್ರೆ ಫುಲ್ಲು ನಾವು ಕ್ಲೀನ್ ಕಲ್ಟಿವೇಶನ್ ಮಾಡಿ ಅಂತ ಹೇಳೋಕ್ಕಾಗಲ್ಲ, ಸಾಧ್ಯವಾದಷ್ಟು ಸ್ವಚ್ಛವಾಗಿ ನಮ್ಮ ಪ್ರದೇಶವನ್ನು ಇಟ್ಟು ಮುಂದಿನ ಬೆಳೆಯನ್ನು ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಒಂದು ಎರಡನೇದೇನಪ್ಪಾ ಅಂತಂದ್ರೆ, ಈ ರೋಗ ಕಂಡು ಬಂದಾಗ 10% ಜಾಸ್ತಿ ರೋಗ ಕಂಡು ಬರ್ತೈತೆ ಅಂತಂದಾಗ ಕೆಲವೊಂದು ಶಿಲೀಂಧ್ರ ನಾಶಕಗಳಿದೆ. ಯಾವ್ಯಾವ್ದಪ್ಪ ಅಂತಂದ್ರೆ ಕಾರ್ಬನ್ಡೈಸಿಮ್, ಅಂದ್ರೆ ಪ್ರತಿ ಲೀಟರ್ಗೆ 1 ಗ್ರಾಂ ಕಾರ್ಬನ್ಡೈಸಿಮ್, ಅಥವಾ ಡೈಫೆನ್ ಕೋನೋಜಲ್ ಅಂತ ಹೇಳ್ತೀವಿ, ಮಾರ್ಕೆಟ್ ಅಲ್ಲಿ ಸ್ಕೋರ್ ಅಂತ ಸಿಗುತ್ತೆ ಅದು, ಅಥವಾ ಎಕ್ಸಾಕೋನೋಜಲ್ ಅಂದ್ರೆ ಇದು ಮಾರ್ಕೆಟ್ ಅಲ್ಲಿ ನಮಗೆ ಕಾಂಟಾಫ್ ಅಂತ ಸಿಗುತ್ತೆ, ಅದನ್ನ 1 ml ಸ್ಕೋರ್ ಆದ್ರೆ 0.5 ml, ಅಥವಾ ಇನ್ನೊಂದು ಕಾರ್ಬನ್ಡೈಸಿಮ್ ಪ್ಲಸ್ ಮ್ಯಾಂಕೋಸಮ್, ಒಂದು ಕಾಂಬಿ ಫಂಜಿಸೈಡ್ ಇದೆ ಸಾಫ್ ಅಂತ ಹೇಳ್ತೀವಿ, ಅದನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಹಾಕೊಂಡು ನಾವು 2 ಸಿಂಪರಣೆ ಮಾಡಬೇಕಾಗತ್ತೆ. 10 ದಿನ ಇಂಟರ್ವೆಲ್ ನಲ್ಲಿ ಬಿಡುವಿನಲ್ಲಿ 2 ಸಿಂಪರಣೆ ಮಾಡ್ತು ಅಂತಂದ್ರೆ ನಾವು ಈ ರೋಗವನ್ನ ನಿರ್ವಹಣೆ ಮಾಡಬಹುದು. ಇದು ಒಂದು ರೋಗ. ಇನ್ನೊಂದು ತುಕ್ಕು ರೋಗ ಅಂತ ಏನ್ ಹೇಳ್ದಪ್ಪ ಅಂತಂದ್ರೆ, ಅದು ಬಿತ್ತನೆ ಮಾಡಿದ 6 ವಾರದ ನಂತರ ಶುರುವಾಗುತ್ತೆ. ಬಿತ್ತನೆ ಮಾಡಿದ 6 ವಾರದ ನಂತರ ಶುರುವಾಗುತ್ತೆ. ಅಂದ್ರೆ ಇವು ತಾವು ಹೇಳಿದ್ರಲ್ಲ ಎಲೆ ಚುಕ್ಕೆ ರೋಗ ಬೆಳೆಯ ಒಂದು ಕೊನೆ ಹಂತದಲ್ಲಿ ಬಂದಾಗ ಏನ್ ಅಂತ ಹಾನಿ ಆಗೋದಿಲ್ಲ, ಮೊದಲ ಹಂತದಲ್ಲಿ ಬಂತಂದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. 25 ದಿನಕ್ಕೆ ಶುರುವಾದ್ರೂ ಸಹ ಆ ಶುರುವಾದಾಗ ತುಂಬಾ ಹಾನಿಯನ್ನು ಉಂಟು ಮಾಡುತ್ತೆ. ಏನಾದರೂ ವಾತಾವರಣ ನಮಗೆ ಜಾಸ್ತಿ ಮಳೆ ಇಲ್ದೇನೆ ಏನಂತೀವಿ ನಾವು, ಒಣ ವಾತಾವರಣ ಇತ್ತು ಅಂತಂದ್ರೆ ಈ ರೋಗ ಬರಕ್ ಸಾಧ್ಯತೆ ಕಡಿಮೆ ಇರುತ್ತೆ. ಏನಾದ್ರೂ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಯಾವಾಗ ಆಗತ್ತಪ್ಪ, ಕೊನೆ ಹಂತದಲ್ಲಿ ಏನಾದ್ರು ತೇವಾಂಶ ಜಾಸ್ತಿ ಆಗಿ ರೋಗ ಬಂತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಜಾಸ್ತಿ ಹಾನಿಯನ್ನು ಉಂಟು ಮಾಡೋದಿಲ್ಲ. ಮತ್ತೊಂದು ಶೇಂಗಾದಲ್ಲಿ ತುಕ್ಕು ರೋಗ ಅಂತ ಹೇಳಿದೆ ನಾನು, ಅದ್ರದ್ದು ರೋಗ ಲಕ್ಷಣ ಈ ರೋಗ ಯಾವಾಗ ಸ್ಟಾರ್ಟ್ ಆಗತ್ತಪ್ಪ ಅಂತಂದ್ರೆ ಬಿತ್ತಿದ 6 ವಾರಗಳ ನಂತರ ಈ ರೋಗ ಶುರುವಾಗುತ್ತೆ. ನಾವು ಈ ರೋಗದ ಲಕ್ಷಣ ನೋಡ್ತು ಅಂತಂದ್ರೆ, ಮೊದಲನೇದಾಗಿ ಎಲೆ ಗಿಡದ ಕೆಳಗಡೆ ಇರುವಂತಹ ಎಲೆಗಳ ಮೇಲೆ ಕೆಳಭಾಗದಲ್ಲಿ ಮೊದಲೇ ಸಣ್ಣ ಸಣ್ಣ ಹಳದಿ ಬಣ್ಣದ ಚುಕ್ಕೆಗಳು ಶುರುವಾಗ್ತವೆ. ಆಕ್ಚುಲಿ ಇಲ್ಲಿ ಚುಕ್ಕೆ ಅನ್ನೋದಕ್ಕಿಂತ ನಾವು ಇಲ್ಲ ಗುಳ್ಳೆ ಅಂತ ಹೇಳ್ಬೋದು. ನಮ್ಗೆ ಈಗ ನಾವು ಸುಟ್ಕೊಂಡಾಗ ನಮ್ಮ ಕೈಯಲ್ಲಿ ಗುಳ್ಳೆಗಳು ಬರ್ತವೆ, ಆ ರೀತಿ ಗುಳ್ಳೆಗಳು ಬರೋ ಶುರುವಾಗ್ತವೆ. ನಂತರ ತೀವ್ರತೆ ಜಾಸ್ತಿ ಆದಾಗ ಇದೇ ರೀತಿ ಗುಳ್ಳೆಗಳು ಎಲೆಯ ಮೇಲ್ಭಾಗದಲ್ಲೂ ಕಂಡು ಬರ್ತವೆ. ಇದು ಮಾಗಿದಂಗೆ ಗುಳ್ಳೆಗಳು ಮಾಗಿದಂಗೆ ಅವು ಒಡೆಯುತ್ತದೆ. ಈಗ ನಮ್ಮ ಗುಳ್ಳೆಗಳು ಯಾವ ರೀತಿ ಒಡೆಯುತ್ತೆ ಅದೇ ರೀತಿ ಆ ಗುಳ್ಳೆಗಳು ಒಡೆದು ಅದರಿಂದ ಒಂಥರ ಕಂದು ಬಣ್ಣದ ಪುಡಿ ಹೊರಗಡೆ ಚೆಲ್ತದೆ. ಆ ಪುಡಿ ಚೆಲ್ದಾಗ ಯಾವ ರೀತಿ ತೀವ್ರತೆ ಆಗತ್ತಪ್ಪ ಅಂತಂದ್ರೆ, ಇದು ತೀವ್ರತೆ ಜಾಸ್ತಿ ಇದ್ದಾಗ ಇದು ಇಡೀ ಎಲೆ ಅಥವಾ ಎಲ್ಲಾ ಗಿಡದ ಎಲ್ಲಾ ಭಾಗಗಳ ಮೇಲೆ ಚೆಲ್ದಾಗ ಪೂರ್ತಿ ಗಿಡನೇ ತುಕ್ಕು ರೋಗ ಬಂದಿದೆಯೋ, ಈಗ ಕಬ್ಬಣ ಯಾವ ರೀತಿ ತುಕ್ಕು ಹಿಡಿಯುತ್ತೆ, ಸ್ವಲ್ಪ ನೀರು ಟಚ್ ಆದಾಗ ಕಬ್ಬಣ ಯಾವ ರೀತಿ ತುಕ್ಕು ಹಿಡಿಯುತ್ತೆ, ಅದೇ ರೀತಿ ಯಾವಾಗ ಗುಳ್ಳೆಗಳು ಮಾಗಿ ಒಡೆದು ಅದರಿಂದ ಕಂದು ಬಣ್ಣದ ಪುಡಿ ಇಡೀ ಗಿಡದ ಭಾಗಗಳ ಮೇಲೆಲ್ಲ ಉದುರುತ್ತೋ ಅಂತ ಸಂದರ್ಭದಲ್ಲಿ ಇಡೀ ಗಿಡನೇ ತುಕ್ಕು ರೋಗ ಬಂದಿದೆ ಅಥವಾ ಇಡೀ ಗಿಡದ ಮೇಲೇನೆ ನಮಗೆ ಕಂದು ಬಣ್ಣದ ಪುಡಿನ ನಾವು ಚೆಲ್ಲಿದ್ದೀವಿ ಅನ್ನೋ ಥರ ತೀವ್ರತೆ ಜಾಸ್ತಿ ಪಡ್ಕೊಳ್ಳುತ್ತೆ. ಒಂದು ಪಕ್ಷದಲ್ಲಿ ಏನಾದರೂ ಈ ತುಕ್ಕು ರೋಗ ಮತ್ತು ಎಲೆ ಚುಕ್ಕೆ ರೋಗ ಎರಡೂ ಜೊತೆಲೆ ಬಂತು ಅಂತಂದರೆ ನಮಗೆ ನಷ್ಟ ಜಾಸ್ತಿ ಅನುಭವಿಸ್ಬೇಕಾಗತ್ತೆ ನಾವು. ಈಗ ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕಪ್ಪ ಅಂತಂದರೆ, ಇದಕ್ಕೆ ಮ್ಯಾಂಕೋಸೆಬ್ ಅಂತ ಒಂದು ಶಿಲೀಂದ್ರನಾಶಕದ ಪುಡಿ ಸಿಗುತ್ತೆ. ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಮ್ಯಾಂಕೋಸೆಬ್ ಪುಡಿನ ನಾವು ಬಳಸಿ ಸಿಂಪಡಣೆ ಮಾಡ್ತೋ ಅಂತಂದರೆ ನಾವು ಈ ರೋಗವನ್ನು ನಿರ್ವಹಣೆ ಮಾಡ್ಬೋದು. ಮತ್ತು ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಚುಕ್ಕೆ ರೋಗ ಮತ್ತು ತುಕ್ಕು ರೋಗ ಎರಡು ಜೊತೆಲೇ ಬರ್ತವೆ ಅಂತ. ಅಂಥ ಸಂದರ್ಭದಲ್ಲಿ ನಾವು ಒಂದು ಕ್ಲೋರೋಥೆಲೋನಿಲ್ ಅಂತ ಒಂದು ಶಿಲೀಂದ್ರನಾಶಕ ಬರುತ್ತೆ. ಅಂದರೆ ನಮಗೆ ಮಾರ್ಕೆಟ್ನಲ್ಲಿ ಕ್ಲೋರೋಥೆಲೋನಿಲ್ ಮಾರ್ಕೆಟ್ನಲ್ಲಿ ಕವಚ್ ಅಂತ ಸಿಗುತ್ತೆ. ಈ ಶಿಲೀಂದ್ರನಾಶಕವನ್ನು 1 ಲೀಟರ್ ನೀರಿಗೆ 2 ಗ್ರಾಂ ಕ್ಲೋರೋಥೆರೋನಿನ್ ಎಂಬ ಶಿಲೀಂದ್ರನಾಶಕವನ್ನ 1 ಲೀಟರ್ ನೀರಿಗೆ 2 ಗ್ರಾಂನ ಸಿಂಪಡಣೆ ಮಾಡೋದ್ರಿಂದ ನಾವು ಎಲೆ ಚುಕ್ಕೆ ರೋಗ ಅದರ ಜೊತೆಗೆ ತುಕ್ಕು ರೋಗ ಎರಡನ್ನೂ ಸಹ ನಾವು ನಿರ್ವಹಣೆ ಮಾಡಬಹುದು. ಇಲ್ಲಿ ಶೇಂಗಾದಲ್ಲಿ ಕೆಲವೊಮ್ಮೆ ರೈತರು ಹೇಳ್ತಿರ್ತಾರೆ, ಅಲ್ಲಲ್ಲ ಭಯಂಕರ ಹಳದಿ ಆಗಿಬಿಟ್ಟಿರುತ್ತೆ ಶೇಂಗಾ, ಹಳದಿಯಾಗಿ ಸರಿದೇನು ಹಳದಿ ರೋಗ ಏನ್ರಿ ಅಂತ ಹೇಳಿ ಕೇಳ್ತಿರ್ತಾರೆ, ತಾವೇನು ಹೇಳ್ತಿರೋದಕ್ಕೆ? ಬಹಳಷ್ಟು ಅಲ್ಲಲ್ಲೇ ಹಳದಿ ಆಗಿಬಿಟ್ಟಿರ್ತದೆ. ಹೌದು ಸರ್, ಅದು ಈ ಹಳದಿ ಯಾವ ರೀತಿ ಆಗ್ತಾ ಇರ್ತಪ್ಪ ಅಂದ್ರೆ ಅದು ಮಣ್ಣಿನಲ್ಲಿ ಇರುವಂತಹ ಪೋಷಕಾಂಶಗಳ ಕೊರತೆ. ಪೋಷಕಾಂಶ ಅಂದ್ರೆ ಯಾವ್ದು? ಅದರಲ್ಲೂ ಕಬ್ಬಿಣದ ಪೋಷಕಾಂಶದ ಕೊರತೆಯಿಂದಾಗಿ ಈ ಅಲ್ಲಲ್ಲೇ ಒಂಥರ ಪ್ಯಾಚ್ ಅಲ್ಲಿ ಹಳದಿ ಆಗಿಬಿಟ್ಟಿರುತ್ತೆ, ಆ ರೀತಿ ಹಳದಿಯಾಗಿ ಕಾಣಿಸ್ತಾ ಇರುತ್ತೆ. ಇದು ಮುಖ್ಯವಾಗಿ ಮಣ್ಣಿನಲ್ಲಿ ಕಬ್ಬಿಣದ ಕೊರತೆ ಜಾಸ್ತಿ ಎಲ್ಲಪ್ಪ ಆಗಿರುತ್ತೆ ಅಂತ ಕಡೆ ನಮಗೆ ಹಳದಿಯಾಗಿ ಕಾಣಿಸ್ತಾ ಇರುತ್ತೆ. ಇದನ್ನು ನಾವು ಯಾವ ರೀತಿ ಸರಿಪಡಿಸಬೇಕು ಅಂತಂದ್ರೆ, ಒಂದು ಐರನ್ ಇಡಿಟಿ FeEDTA ಅಂತ ಒಂದು ನಮಗೆ ಪೋಷಕಾಂಶ ಸಿಗುತ್ತೆ, ಲಘು ಪೋಷಕಾಂಶ. ಅದನ್ನು ನಾವು ಸಿಂಪಡಣೆ ಮಾಡ್ತೋ ಅಂತಂದ್ರೆ, ಇದು ನಮ್ಗೆ ಅಂಗಡಿಗಳಲ್ಲಿ ಒಂದೊಂದು ಕೆಜಿ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ ಐರನ್ ಇಡಿಟಿ ಪೋಷಕಾಂಶ, ಲಘು ಪೋಷಕಾಂಶ ಅಂತ. ಇದನ್ನು ನಾವು ಸಿಂಪಡಣೆ ಮಾಡಿದ್ದಾರೆ, ನಾವು ಅದನ್ನ ಪೋಷಕಾಂಶದ ಕೊರತೆಯನ್ನು ನಾವು ನೀಗಿಸಬಹುದು ಗಿಡದಲ್ಲಿ. ಇನ್ನು ಶೇಂಗಾದಲ್ಲಿ ಏನಾದರೂ ನಂಜಾನು ರೋಗ ಬರ್ತಾ ಇದ್ರಲ್ಲಿ? ಹೌದು ಸರ್, ಆಕ್ಚುಲಿ ಶೇಂಗಾದಲ್ಲಿ ಇತ್ತೀಚೆಗೆ ಅಂದ್ರೆ ಒಂದು 20 ವರ್ಷದಿಂದ ಇದರ ತೀವ್ರತೆ ಜಾಸ್ತಿ ಆಗಿದೆ. ನಾವೇನೇಪ್ಪ ಹೇಳ್ತೀವಿ ಅಂದ್ರೆ ಸುಳಿ ಸಾಯುವ ನಂಜಾಣು ರೋಗ ಅಥವಾ ಕುಡಿ ಸಾಯುವ ನಂಜಾಣು ರೋಗ ಅಂತ ನಾವು ಇದನ್ನ ಸಾಮಾನ್ಯ ಕರಿತೀವಿ. ಈ ರೋಗ ಮೊದಲನೇ ಬಾರಿಗೆ 1977 ಇದು ವರದಿಯಾಯಿತು. ವರದಿಯಾದ ನಂತರ ಇದು ಎಷ್ಟು ಬೇಗ ಪ್ರಸರಣ ಆಯಿತು ಅಂತಂದ್ರೆ, ಒಂದು 5 ವರ್ಷದೊಳಗೆ ಎಲ್ಲೆಲ್ಲಿ ನಾವು ಶೇಂಗಾ ಬೆಳಿತೀವಿ ಪ್ರದೇಶ ಎಲ್ಲಾ ಕಡೆನೂ ಸಹ ಈ ರೋಗ ತನ್ನ ತೀವ್ರತೆಯನ್ನು ಜಾಸ್ತಿ ಮಾಡಿತು. ಮತ್ತು ಈ ರೋಗದ ಲಕ್ಷಣವನ್ನು ನಾವು ನೋಡ್ತೋ ಅಂತಂದ್ರೆ, ಗಿಡದ ಅಥವಾ ಬೆಳೆಯ ಎಲ್ಲಾ ಹಂತದಲ್ಲೂ ಸಹ ಈ ರೋಗ ಸಾಮಾನ್ಯವಾಗಿ ಬರುತ್ತೆ. ಮತ್ತೆ ಈ ರೋಗ ನಂಜಾಣುವಿನಿಂದ ಬರುವಂತಹ ರೋಗ, ಜೊತೆಗೆ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಕೀಟಗಳಿಂದ ಪ್ರಸರಣವಾಗುವಂತಹ ನಂಜಾಣು ಆಗಿರುತ್ತೆ ಇದು. ನಾವು ಈ ರೋಗದ ಲಕ್ಷಣ ನೋಡ್ತೋ ಅಂತಂದ್ರೆ, ಮೊದಲನೇದಾಗಿ ಎಲೆಗಳ ಮೇಲೆ, ಅದರಲ್ಲೂ ಕುಡಿ ಎಲೆಗಳ ಮೇಲೆ, ಯಾಕಂದ್ರೆ ಹೆಸರೇ ಹೇಳುತ್ತೆ ಕುಡಿ ಸಾಯುವ ರೋಗ ಅಥವಾ ಸುಳಿ ಸಾಯುವ ರೋಗ ಅಂತ. ಕುಡಿ ಅಲ್ಲ, ಚಿಗುರು ಎಲೆಗಳು ಏನಿರ್ತವೆ ಅದ್ರ ಮೇಲೆ ಹರಿತು ರಹಿತ ಅಂದ್ರೆ, ನಾವು ಏನು ಎಲೆಗಳ ಸಾಮಾನ್ಯವಾಗಿ ಯಾವ ರೀತಿ ಯಾವ ಕಲರ್ ಇರ್ತವೆ, ಹಸಿರು ಬಣ್ಣ ಇರ್ತವೆ, ಆದ್ರೆ ನಾವು ಎಲೆ ಮೇಲೆ ರಿಂಗ್ ಇರ್ತವೆ, ಆ ರಿಂಗ್ಗಳೆಲ್ಲ ಎಲ್ಲೋ ಬಣ್ಣದ ಅಥವಾ ಹಳದಿ ಬಣ್ಣದ ರಿಂಗ್ಗಳಿರ್ತವೆ. ಹರಿತು ರಹಿತ ಅಥವಾ ಹಸಿರು ರಹಿತ ನಾವು ಉಂಗುರಾಕಾರದ ಚುಕ್ಕೆಗಳನ್ನ ನಾವು ಎಲೆಗಳ ಮೇಲೆ ಕಾಣಬಹುದು. ಮತ್ತೆ ಈ ರೋಗದ ತೀವ್ರತೆ ಜಾಸ್ತಿ ಆದಂಗೆ ಏನು ಅದು ಹಳದಿ ಬಣ್ಣದ ಉಂಗುರಾಕಾರದ ಚುಕ್ಕೆಗಳಿರ್ತವೆ, ಅವು ತಮ್ಮ ಗಾತ್ರದಲ್ಲಿ ಜಾಸ್ತಿಯಾಗಿ ಒಂದಕ್ಕೊಂದು ಕೂಡಿ ಇಡೀ ಎಲೆನೇ ಆವರಿಸ್ಕೊಂಡ್ಬಿಡುತ್ತೆ. ಅವು ಎಲೆ ಆವರಿಸ್ಕೊಂಡಾಗ ಫುಲ್ ಎಲೆ ಮೇಲೆ ಒಂಥರ ರಿಂಗ್ ರಿಂಗ್ ರಿಂಗ್ ರಿಂಗ್ ಟೈಪ್ ಕಾಣಿಸೋಕೆ ಶುರುವಾಗುತ್ತೆ. ಮತ್ತೆ ಈ ರೋಗದ ತೀವ್ರತೆ ಜಾಸ್ತಿ ಆದಂಗೆ ಗಿಡಗಳು ತುದಿಯಿಂದ ಕೆಳಗಡೆಗೆ ಒಣಕೊಂಡು ಬರೋಕೆ ಶುರುವಾಗ್ತದೆ. ಒಣಗಿ ನಂತರ ಯಾವುದೇ ರೀತಿಯ ಹೂವನೇ ಆಗಲಿ ಯಾವುದೇ ರೀತಿಯ ಕಾಯಿನೇ ಆಗಲಿ ಬಿಡದಂಗೆ ಇದು ಅದೇ ರೀತಿ, ಬಟ್ ಗಿಡ ಸಾಯೋದಿಲ್ಲ, ಹಾಗೆ ಇರುತ್ತೆ. ಏನು ಅದು ಬೆಳವಣಿಗೆ ಆಗೋದಿಲ್ಲ, ಬೆಳವಣಿಗೆ ಆಗೋದಿಲ್ಲ, ಮತ್ತೆ ಹೂವು ಕಾಯಿನು ಸಹ ಕಚ್ಚೋದಿಲ್ಲ. ಯಾಕಂದ್ರೆ ಇದು ನಂಜಾಣುವಿನಿಂದ ಬರುವ ರೋಗ ಆಗಿರೋದ್ರಿಂದ ಯಾವುದೇ ರೀತಿ ಹೂವು ಮತ್ತೆ ಕಾಯಿಗಳನ್ನ ಸಹ ಇದು ಕಚ್ಚೋದಿಲ್ಲ. ಇದು ಎಸ್ಪೆಷಲ್ ನಮ್ಮ ರಾಯಚೂರು ಭಾಗ, ಭಾರತ ದೇಶದಲ್ಲೇ ನಮ್ಮ ರಾಯಚೂರು ಭಾಗ ತೀವ್ರತೆಯ ಪ್ರದೇಶ ಅಂತ ನಾವು ಕರಿತೀವಿ. ಹೆಚ್ಚು ತೀವ್ರತೆಯ ಪ್ರದೇಶ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹಾಟ್ ಸ್ಪಾಟ್ ಫಾರ್ ಬಡ್ ನೆಕ್ರೋಸಿಸ್ ಡಿಸೀಸ್ ಅಂತ ಕರಿತೀವಿ ರಾಯಚೂರ್ನ. ಅಂದ್ರೆ ಪ್ರತಿ ಒಂದು ಹಂಗಾಮ್ನಲ್ಲೂ ಸಹ ಈ ರೋಗ ಬಂದೇ ಬರುತ್ತೆ. ಆದ್ರಿಂದ ನಾವು ಇದನ್ನ ಯಾವ ರೀತಿ ತಡೆಗಟ್ಟಬೇಕಪ್ಪ ಅಂತಂದ್ರೆ, ಮೊದಲನೇದಾಗಿ ಏನ್ ಮಾಡ್ಬೇಕು, ಕೆಲವು ಬೇಸಾಯ ಕ್ರಮಗಳನ್ನ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಏನಪ್ಪ ಅಂತಂದ್ರೆ, ನಮ್ದು ನಾವು ಬಿತ್ತನೆಗೆ ಸಾಮಾನ್ಯವಾಗಿ 1 ಎಕರೆಗೆ 60 ಕೆಜಿ ಬೀಜವನ್ನು ಉಪಯೋಗಿಸ್ತೀವಿ, ಅದ್ರ ಬದಲು ಸ್ವಲ್ಪ ಬೀಜದ ಪ್ರಮಾಣವನ್ನು ಜಾಸ್ತಿ ಮಾಡ್ಕೋಬೇಕು. 65-70 ಕೆಜಿ 1 ಎಕರೆಗೆ ಉಪಯೋಗಿಸ್ಬೇಕು. ಮತ್ತೆ ಅಂತರ, ನಾವು ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ ಅಥವಾ 1 ಫೀಟ್ ಕೂರ್ಗಿನಲ್ಲಿ ಬಿತ್ತಿ ಅಂತ ಹೇಳ್ತೀವಿ, ಅದ್ರ ಬದಲು 20 ಸೆಂಟಿಮೀಟರ್ ಅಂತರನ ಮಾಡ್ಕೊಬೇಕು. ಏನಕ್ಕಪ್ಪ ನಾವು ಈ ರೀತಿ ಶಿಫಾರಸ್ ಮಾಡ್ತಾ ಇದೀನಿ ಅಂತಂದ್ರೆ, ನಾವು ಏನಾದ್ರೂ ಬೈ ಚಾನ್ಸ್ ಆ ನಂಜಾಣು ರೋಗ ಬಂದು ಕೆಲವೊಂದು ಗಿಡಗಳು ಸತ್ರೂ ಸಹ, ನಾವು ಗಿಡಗಳ ಸಂಖ್ಯೆನ ಅಥವಾ ಪಾಪ್ಯುಲೇಷನ್ ನಾವು ಮೇಂಟೈನ್ ಮಾಡೋಕೋಸ್ಕರ 1 ಬೀಜದ ಪ್ರಮಾಣವನ್ನ ಜಾಸ್ತಿ ಮಾಡಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ

ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರಷ್ಟು ಮೇಲ್ಭಾಗದ ಕುಡಿ ಚಿವುಟುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲುಡಿದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಶೇಂಗಾದಲ್ಲಿ ಸ್ಪೊಡೊಪ್ಟರ ಹತೋಟೆಗೆ 4 ಗ್ರಾಂ ಮೆಟರಿಜಿಯಂ ರಿಲೇ ಅಥವಾ 0.2 ಗ್ರಾಂ ಇಮೋಮಿಕ್ವಿನ್ ಬೆಂಜುಯೇಟ್ 5 SG ಅಥವಾ 1 ಗ್ರಾಂ ಥಯೋಡಿಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಶೇಂಗಾ ಬೆಳೆ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡುವುದು ಸೂಕ್ತ. ಬೀಜ ಮತ್ತು ಕಾಂಡಕೊಳ್ಳ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ. ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರ ವಹಿಸಬೇಕು. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಪ್ತಲಿಕ್ ಅಸೆಟಿಕ್ ಆಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಸೂರ್ಯಕಾಂತಿಯಲ್ಲಿ ಎಲೆ ತಿನ್ನುವ ಕೀಟಗಳ ಹತೋಟೆಗಾಗಿ 2 ಮಿಲಿಲೀಟರ್ ಕ್ಯುನೋಲ್ ಪಾಸ್ 25 EC ಅಥವಾ 0.1 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟೆ ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ರೋಬಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ನುಗ್ಗೆಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕತೆ ಹೆಚ್ಚಾಗ್ತದೆ ಹಾಗೂ ಹಾಲಿನ ಗುಣಮಟ್ಟವು ಕೂಡ ಸುಧಾರಿಸುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಿ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದರೆ ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು. ರಾಯಚೂರು ಮಾರುಕಟ್ಟೆ ಸಜ್ಜೆ ಕನಿಷ್ಠ 1,839 ರೂಪಾಯಿಗಳಿಂದ ಗರಿಷ್ಠ 2,059 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 7,000 ರೂಪಾಯಿಗಳಿಂದ 7,900 ರೂಪಾಯಿಗಳವರೆಗೆ. ಹೆಸರುಕಾಳು 4,036 ರೂಪಾಯಿಗಳಿಂದ 7,820 ರೂಪಾಯಿಗಳವರೆಗೆ. ಶೇಂಗಾ ಗೊಂಗುರೆ 3,205 ರೂಪಾಯಿಗಳಿಂದ 5,719 ರೂಪಾಯಿಗಳವರೆಗೆ. ಈರುಳ್ಳಿ 1,910 ರೂಪಾಯಿಗಳಿಂದ 4,400 ರೂಪಾಯಿಗಳವರೆಗೆ. ಭತ್ತ ಸೋನಾ ಮಸೂರೆ 2,525 ರೂಪಾಯಿಗಳಿಂದ 2,749 ರೂಪಾಯಿಗಳವರೆಗೆ. ಸೂರ್ಯಕಾಂತಿ 4,320 ರೂಪಾಯಿಗಳಿಂದ 5,989 ರೂಪಾಯಿಗಳವರೆಗೆ. ಕೆಂಪು ತೊಗರಿ ಕನಿಷ್ಠ 8,816 ರೂಪಾಯಿಗಳಿಂದ ಗರಿಷ್ಠ 10,109 ರೂಪಾಯಿಗಳವರೆಗೆ. ಈಗ ಕೇಳಿ ಮಾನ್ವಿ ಮಾರುಕಟ್ಟೆ. ಮೆಕ್ಕೆಜೋಳ 2,550 ರೂಪಾಯಿಗಳು. ಭತ್ತ ಹಳೆ ಸೋನಾ ಮಸೂರೆ ಕನಿಷ್ಠ 2,900 ರೂಪಾಯಿಗಳಿಂದ ಗರಿಷ್ಠ 3,360 ರೂಪಾಯಿಗಳವರೆಗೆ. ಅಕ್ಕಿ 2,950 ರೂಪಾಯಿಗಳು. ಸೂರ್ಯಕಾಂತಿ 5,250 ರೂಪಾಯಿಗಳು. ಈಗ ಕೇಳಿ ಲಿಂಕ್ಸ್ ಗುರು ಮಾರುಕಟ್ಟೆ. ಸಜ್ಜೆ ಕನಿಷ್ಠ 2,100 ರೂಪಾಯಿಗಳಿಂದ ಗರಿಷ್ಠ 2,750 ರೂಪಾಯಿಗಳವರೆಗೆ. ಭತ್ತ ಸೋನಾ 3,100 ರೂಪಾಯಿಗಳಿಂದ 3,120 ರೂಪಾಯಿಗಳವರೆಗೆ. ಬಿಳಿಯೆಳ್ಳು 12,575 ರೂಪಾಯಿಗಳು. ಸೂರ್ಯಕಾಂತಿ ಕನಿಷ್ಠ 6,000 ರೂಪಾಯಿಗಳಿಂದ 6,100 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು ಕೇಳಿದ್ರಿ. ನಾಳೆ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮ. ದಿನಾಂಕ 25/9/2024 ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ನಡೆದ ಹಿಂಗಾರು ಬೀಜ ದಿನೋತ್ಸವ 2024 ಕುರಿತು ಬಾನುಲಿ ವರದಿಯನ್ನು ಕೇಳುವಿರಿ. ಕಾರ್ಯಕ್ರಮದ ಪ್ರಸ್ತುತಿ ಅಮರೇಶ್ ಹಾಶಿಹಾಳ್, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:25. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ರಾಯಚೂರು ತಾಲೂಕಿನ ಹುಣಸಿಹಾಳ್ ಹುಡ ಗ್ರಾಮದ ನರಸಪ್ಪ ಭಂಡಾರಿ ಮತ್ತು ಸೆಂಗಡಿಗರಿಂದ ಭಜನಾ ಪದಗಳನ್ನು. ಬ್ರಹ್ಮಾನಂದಂ ಪರಮಸುಖದಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಷ್ಟಂ ತತ್ವಮಲಾಶಾ ವಿಮಲಾತೀತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ಸೇವಾ ವಿನಃ ಪಾವನ ಬಿಂದು ಕೇ